ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಈಗ ವೇಳೆ 5:30:16. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮ ಕೇಳಲು ನಿಮಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕ್ಯಾರೆಟ್ ಮತ್ತು ಮೂಲಂಗಿ ಬೇಸಾಯ ಕುರಿತಂತೆ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಂ ರಾಜಣ್ಣ ಅವರೊಡನೆ ಸಂದರ್ಶನ ಇರುತ್ತದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ, ಕ್ಯಾರೆಟ್ ಮತ್ತು ಮೂಲಂಗಿ ಬೇಸಾಯ ಈ ಕುರಿತಂತೆ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಂ ರಾಜಣ್ಣ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ. ಈ ಕ್ಯಾರೆಟ್ಟು ಮತ್ತು ಮೂಲಂಗಿ ನಮ್ಮ ಮುಖ್ಯವಾದಂಥ ತರಕಾರಿ ಬೆಳೆಗಳು. ಹೌದು, ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಅಡುಗೆಗಳಲ್ಲಿ ಬೇರೆ ಬೇರೆ ತಿನಿಸುಗಳಲ್ಲಿ ಇವುಗಳನ್ನು ಬಳಸ್ಕೊಳ್ತಾ ಇರ್ತೀವಿ. ಹೌದು, ಮತ್ತು ರೈತ ಬಾಂಧವರಿಗೂ ಕೂಡ ಇವು ಒಂದು ಲಾಭದಾಯಕ ಬೆಳೆಗಳು ಅಂತಲೇ ಹೇಳ್ಬೋದು. ತಾವಿವತ್ತು ಮುಖ್ಯವಾಗಿ ಈ ಕ್ಯಾರೆಟ್ಟು ಮತ್ತು ಮೂಲಂಗಿ ಬೆಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಕ್ಯಾರೆಟ್ಟು ಮತ್ತು ಮೂಲಂಗಿ ಬೆಳೆಗಳ ಬಗ್ಗೆ ಒಂದು ಸಾಮಾನ್ಯವಾದ ಪರಿಚಯ ಮಾಡಿಕೊಡ್ತೀರಾ? ಹಾಂ, ಒಳ್ಳೆಯದು. ಈ ಕ್ಯಾರೆಟ್ ಮತ್ತು ಮೂಲಂಗಿ ತಾವು ಈಗ ಆಗಲೇ ಹೇಳಿದಾಗಿ ನಮ್ಮ ರಾಜ್ಯದ ಜನಪ್ರಿಯ ಬೇರು ತರಕಾರಿಗಳು. ಇವು ಚಳಿ ವಾತಾವರಣವನ್ನು ಬಯಸುವಂಥ ಬೆಳೆಗಳಾಗಿರೋದ್ರಿಂದ ಇವು ಸಿದ್ಧಪಡಿಸಿದ ಭೂಮಿಯಲ್ಲಿ ನೇರವಾಗಿ ಬಿತ್ತನೆ ಮಾಡುವಂಥ ಒಂದು ಬೆಳೆಗಳು. ಇವೆರಡು ಬೆಳೆಗಳು ಕೂಡ ಈ ಐರೋಪ್ಯ ಮತ್ತು ದಕ್ಷಿಣ ಪಶ್ಚಿಮ ಏಷ್ಯಾ ಖಂಡದ ದೇಶಗಳಲ್ಲಿ ಜನ್ಮ ತಾಳಿ ನಮ್ಮ ದೇಶಕ್ಕೆ ಪರಿಚಯವಾದಂಥ ಒಂದು ಬೆಳೆಗಳು. ಇವುಗಳನ್ನು ನಾವು ತರಕಾರಿಗಾಗಿ ವಾರ್ಷಿಕ ಬೆಳೆಗಳಾಗಿ ಮತ್ತು ಬೀಜೋತ್ಪಾದನೆಗಾಗಿ ದ್ವೈವಾರ್ಷಿಕ ಬೆಳೆಗಳಾಗಿ ನಾವು ಬೆಳೀತಾ ಇದ್ದೀವಿ. ಇನ್ನು ಮುಖ್ಯವಾಗಿ ನಾವು ಈ ಕ್ಯಾರೆಟ್ ಅಥವಾ ಗಜ್ಜರಿ ಬೆಳೆಗೆ ಬಂದರೆ ಇವುಗಳ ಗುಣವಿಶೇಷತೆಗಳು ಏನೇನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕ್ಯಾರೆಟ್ ಗುಣವಿಶೇಷದ ಬಗ್ಗೆ ಹೇಳಬೇಕಾದ್ರೆ, ಈ ಕ್ಯಾರೆಟ್ ಅನ್ನಾಂಗ A, B ಈ ಸಕ್ಕರೆ ಅಂಶ ಮತ್ತು ಖನಿಜಗಳಾದಂಥ ಸುಣ್ಣ, ಪೊಟ್ಯಾಶ್, ಗಂಧಕ ಮತ್ತು ಮ್ಯಾಂಗ್ನೀಷ್ ಅನ್ನು ಹೇರಳವಾಗಿ ಹೊಂದಿದೆ. ಇನ್ನು ಇದನ್ನು ನಾವು ಯಾವ ರೀತಿ ಬಳಸ್ತಾ ಇದ್ದೀವಿ ಅಂತಂದಾಗ, ಈ ಹಸಿ ಅಥವಾ ಬೇಯಿಸಿದ ತರಕಾರಿಯಾಗಿ ನಾವು ಬಳಸ್ತಾ ಇದ್ದೀವಿ. ಇದನ್ನು ಸಲಾಡ್, ಸೂಪ್, ಪಲ್ಯ, ಉಪ್ಪಿನಕಾಯಿ, ಕ್ಯಾರೆಟ್ ಹಲ್ವಾ ತಯಾರಿಸೋದಕ್ಕೂ ಕೂಡ ನಾವು ಈ ಕ್ಯಾರೆಟನ್ನು ಬಳಕೆ ಮಾಡ್ತೀವಿ. ಇದಲ್ಲದೆ ಈ ಒಣಗಿದ ಚೂರುಗಳನ್ನು ಈ ನೂಡಲ್ಸಲ್ಲಿ ಹಾಕೋದನ್ನು ತಾವು ಗಮನಿಸ್ತಾ ಇರ್ತೀರ. ಹೌದು. ಮತ್ತು ಹಾಗೆ ಈ ಒಣಗಿಸಿದ ಒಂದು ಪುಡಿಯನ್ನು ಈ ಚಿಕ್ಕ ಮಕ್ಕಳಿಗೆ ತಿನ್ನಿಸುವಂಥ ಒಂದು ಶಿಶುಹಾರಗಳಲ್ಲಿ ಇದನ್ನು ಸೇರಿಸಲಾಗುತ್ತೆ. ಕಾರಣ ಯಾಕಂದರೆ ಇದರಲ್ಲಿ ಈ ವಿಟಮಿನ್ ಎ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನು ಶಿಶುಹಾರದಲ್ಲಿ ಕೂಡ ಸೇರಿಸಲಾಗುತ್ತೆ. ಇದಲ್ಲದೆ ಈ ಕ್ಯಾರೆಟ್ ರಸವನ್ನು ಸ್ವಾಭಾವಿಕ ಬಣ್ಣವಾಗಿ ಈ ಆಹಾರ ಪದಾರ್ಥಗಳಲ್ಲಿ ಕೂಡ ನಾವು ಉಪಯೋಗ ಮಾಡ್ತಾ ಇದ್ವಿ. ಮತ್ತು ಇದರ ಸೇವನೆಯಿಂದ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದಲ್ಲದೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗ್ತವೆ. ಈ ಮೂತ್ರದ ಉತ್ಪಾದನೆ ಕೂಡ ಹೆಚ್ಚಾಗಿ ಈ ದೇಹದಲ್ಲಿ ಇರುವಂತಹ ಒಂದು ಆಮ್ಲೀಯಗಳನ್ನು ಇದು ಹೊರಗೆ ಹಾಕುತ್ತೆ. ಇದಲ್ದಿರ ಈ ಕ್ಯಾನ್ಸರ್ ನಿವಾರಣೆ, ಈ ಚರ್ಮ ಕಾಂತಿ ಹೆಚ್ಚಾಗುವುದು, ಈ ಹಲ್ಲು ಮತ್ತು ವಸ್ತುಗಳ ಸಂರಕ್ಷಣೆ, ಮತ್ತು ಈ ಕಣ್ಣಿನ ದೃಷ್ಟಿ ಕೂಡ ಹೆಚ್ಚಾಗುತ್ತೆ. ಈ ರೀತಿ ಅನೇಕ ಒಂದು ಅನುಕೂಲಗಳು ಈ ಒಂದು ಕ್ಯಾರೆಟ್ ಸೇವನೆಯಿಂದ ಮನುಷ್ಯನಿಗೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕ್ಯಾರೆಟ್ನ ಒಂದು ಬೇಸಾಯಕ್ಕೆ ಬಂದರೆ ಈ ಕ್ಯಾರೆಟ್ ಬೆಳೆಗೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತಿದೆ? ಇದನ್ನು ನಾವು ಆರ್ಥಿಕವಾಗಿ ಬೆಳಿಬೇಕಾದ್ರೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಫಲವತ್ತಾದ ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಗೋಡು ಮಣ್ಣು ಸೂಕ್ತ. ಈಗ ಮಣ್ಣಿನ ರಸಸಾರ ಎಷ್ಟಿರಬೇಕು ಅಂತಂದ್ರೆ 6.5-7.5 ಇರಬೇಕು. ಸರಿ, ಯಾಕಪ್ಪ ಈ ರೀತಿ 6.5-7.5 ಇರಬೇಕು ಅಂತಂದ್ರೆ ತಮಗೆ ಗೊತ್ತಿರುವ ಹಾಗೆ, ಸರಿ ಈ ಬೆಳಗ್ಗೆ ನಾವು ಕೊಟ್ಟಂತ ಈ ಪೋಷಕಾಂಶಗಳ ಬಳಕೆ ಚೆನ್ನಾಗುತ್ತೆ. ಮತ್ತೆ ಇದರ ಜೊತೆಗೆ ಈ ಮೇಲ್ಮಣ್ಣು ಮೃದುವಾಗಿರಬೇಕು. ಗಡಸಾಗಿದ್ದಲ್ಲಿ ಈ ಬೇರುಗಳ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತೆ ಕೆಲವೊಮ್ಮೆ ಈ ಬೇರುಗಳು ಈ ಕೌಲು ಕೂಡ ಒಡೆಯುತ್ತವೆ. ಇನ್ನು ಮುಖ್ಯವಾಗಿ ನಾವು ಹವಾಗುಣಕ್ಕೆ ಬಂದರೆ ಈ ಕ್ಯಾರೆಟನ್ನು ಬೆಳೆಯೋದಕ್ಕೆ ವಾತಾವರಣ ಹೇಗಿರಬೇಕು, ಮತ್ತು ಈ ಬೆಳೆಯನ್ನು ನಾವು ಯಾವ ಕಾಲದಲ್ಲಿ ಬಿತ್ತನೆ ಮಾಡಿಕೊಂಡು ಪ್ರಾರಂಭ ಮಾಡ್ಬೋದು ಅಂತೀರಿ? ನಾನು ಈ ಮೊದಲೇ ಹೇಳಿದ ಹಾಗೆ ಇದು ಚಳಿ ವಾತಾವರಣವನ್ನು ಬಯಸುವಂಥ ಒಂದು ಬೆಳೆ. ಹಾಗಾಗಿ ಇದರಲ್ಲಿ ಎರಡು ಗುಂಪಿನ ತಳಿಗಳಿದೆ, ಒಂದು ಏಷ್ಯಾ ತಳಿಗಳು ಮತ್ತು ಇನ್ನೊಂದು ಐರೋಪ್ಯ ತಳಿಗಳು. ಈಗ ಏಷ್ಯಾ ಗುಂಪಿನ ತಳಿಗಳು ಹೆಚ್ಚಿನ ಒಂದು ಉಷ್ಣಾಂಶವನ್ನು ತಡೆದುಕೊಳ್ಳುವಂಥ ಒಂದು ಶಕ್ತಿ ಇದೆ, ಆದರೆ ಈ ಐರೋಪ್ಯ ತಳಿಗಳಿಗೆ ಈ ಉಷ್ಣಾಂಶವನ್ನು ತಡೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇಲ್ಲ. ಸರಿ, ಇದು ಯಾವುದೇ ತಳಿ ಆದರೂ ಕೂಡ ಈ ಒಂದು ಬೆಳೆಗೆ ಸರಾಸರಿ 17-24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು ಅಂದರೆ ನಾವು ಹೆಚ್ಚಿನ ಒಂದು ಇಳುವರಿ ಮತ್ತು ಗುಣಮಟ್ಟದ ಬೇರುಗಳನ್ನು ನಾವು ಪಡೆಯಬಹುದು. ಸರಿ, ಅದೇ ರೀತಿ ಈ ವಾತಾವರಣದಲ್ಲಿ ಒಂದು ಉಷ್ಣಾಂಶ ಹೆಚ್ಚಾಯಿತು ಅಂದಾಗ 35 ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟಾದಾಗ ಈ ಬೇರುಗಳ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತು ಬೇರುಗಳು ಕೂಡ ಗಟ್ಟಿ ಆಗಿಬಿಡ್ತವೆ. ಇನ್ನು ಇದರ ಬಿತ್ತನೆಗೆ ಸೂಕ್ತವಾದಂಥ ಕಾಲ ಅಂತಂದಾಗ ಇದನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೆಳೆಸುವುದು ತುಂಬ ಉತ್ತಮ. ಈ ಮಳೆಗಾಲದಲ್ಲಿ ಜೂನ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳ ತನಕ, ಅದೇ ಚಳಿಗಾಲ ಅಂತ ತಗೊಂಡಾಗ ಈ ಅಕ್ಟೋಬರ್ ಡಿಸೆಂಬರ್ ತಿಂಗಳ ತನಕ ನಾವು ಬಿತ್ತನೆ ಮಾಡ್ಬೋದು. ಇನ್ನು ಈ ಏಷ್ಯಾ ಗುಂಪಿನ ತಳಿಗಳನ್ನು ನಾವು ಇವನ್ನು ಬೇಸಿಗೆ ಕಾಲದಲ್ಲಿ ಕೂಡ ಬೆಳಿಬೋದು, ಆದರೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಇಳುವರಿ ಮತ್ತು ಈ ಬೇರುಗಳ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇನ್ನು ಮುಖ್ಯವಾಗಿ ಈ ಕ್ಯಾರೆಟ್ ತಳಿಗಳನ್ನು ವಿವಿಧ ರೀತಿಯಲ್ಲಿ ವಿಂಗಡಿಸಲಾಗಿದೆ ಅಂತ ತಾವು ಹೇಳಿದ್ರಿ. ಹೌದು, ಇದರ ವಿಂಗಡಣೆಯನ್ನು ಹೇಗೆ ಮಾಡಲಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಈಗ ನಿಜ, ಈ ಕ್ಯಾರೆಟ್ ತಳಿಗಳನ್ನು ಅವುಗಳ ಆಕಾರ, ಉದ್ದ, ಗಾತ್ರ ಮತ್ತು ಉಷ್ಣಾಂಶದ ಅವಶ್ಯಕತೆ ಮೇಲೆ ವಿಂಗಡಣೆ ಮಾಡಲಾಗಿದೆ. ಇದರಲ್ಲಿ ನೀವು ಆಕಾರದ ಮೇಲೆ ತಗೊಂಡಾಗ ಸಿಲಿಂಡರ್ ಆಕಾರದ ತಳಿಗಳಿರ್ಬೋದು, ಮನುಚು ಬೇರು ತಳಿಗಳಿರ್ಬೋದು, ಮಂಡ ಬೇರು ತಳಿಗಳಿರ್ಬೋದು, ಮತ್ತು ಅದೇ ರೀತಿ ಉದ್ದನೆ ಅಂತ ತಗೊಂಡಾಗ ಉದ್ದನೆ, ಮಧ್ಯಮ ಮತ್ತು ಚಿಕ್ಕ ಬೇರು ತಳಿಗಳು, ಮತ್ತು ಹಾಗೆ ದಪ್ಪ, ಮಧ್ಯಮ ಮತ್ತು ಸಣ್ಣ ಗಾತ್ರದ ತಳಿಗಳು, ಹಾಗೆ ಈ ಶೀತ ಮತ್ತು ಉಷ್ಣವಲಯ ತಳಿಗಳು ಅಂತ ನಾವು ವಿಂಗಡಣೆ ಮಾಡಲಾಗಿದೆ. ಸರಿ, ಈ ರೀತಿ ವಿಂಗಡಣೆ ಮಾಡೋದ್ರಿಂದ ಏನಪ್ಪ ಅನುಕೂಲ ಅಂತಂದಾಗ ನಮ್ಮ ರೈತ ಬಾಂಧವರಿಗೆ ಆ ಮಣ್ಣಿನ ಗುಣಧರ್ಮ ಮತ್ತು ವಾತಾವರಣ ಯಾವ ತಳಿ ಸೂಕ್ತ ಆಗುತ್ತೆ ಅಂತ ಹೇಳಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಕ್ಯಾರೆಟ್ನ ಒಂದು ತಳಿಗಳಿಗೆ ಬಂದರೆ ಈ ಕ್ಯಾರೆಟ್ನಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ಸಾಕಷ್ಟು ತಳಿಗಳಿದೆ. ಇದರಲ್ಲಿ ಕೆಲವೊಂದು ಪ್ರಮುಖವಾದ ತಳಿಗಳು ಅಂತಂದಾಗ ಈಗ ಸೂಪರ್ ಟಾಕೀಸ್ 999, ಹಾಗೆ ಜಪಾನ್ ಸೂಪರ್, ಕರೋಡಾ, ಪೂಸಾ ಮೇಘಾಲಿ, ಪೂಸಾ ಕೀಸರ್, ಪೂಸಾ ಯಮದಗ್ನಿ, ಪೂಸಾ ನಯನ ಜ್ಯೋತಿ, ಅರ್ಕಾ ಸೂರಜ್, ಇವು ಪ್ರಮುಖವಾದಂಥ ತಳಿಗಳು. ಈ ತಳಿಗಳನ್ನು ವರ್ಷದ ಎಲ್ಲ ಕಾಲದಲ್ಲೂ, ಅಂದರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ, ಮೂರು ಕಾಲಗಳಲ್ಲೂ ಕೂಡ ಬೆಳೆಯಬಹುದು. ಇನ್ನು ಚಳಿ ವಾತಾವರಣವನ್ನು ಬಯಸುವಂತಹ ಒಂದು ತಳಿಗಳು ಅಂತಂದಾಗ ಈ ನ್ಯಾಂಟಿಸ್ ಅಂತ ಒಂದು, ನ್ಯಾಂಟಿಸ್ ಹಾಫ್ ಲಾಂಗ್ ಅಂತ ಒಂದು, ಚಾಟ್ನಿ ಅಂತ ಒಂದು, ಮತ್ತು ಇಂಪರೇಟರ್, ಅದರ ಜೊತೆಗೆ ಈ ಧನ್ವಾರಿಸ್. ಈ ತಳಿಗಳೇನು ಅಂತಂದಾಗ ಇವು ಮಳೆಗಾಲ ಮತ್ತು ಚಳಿಗಾಲಕ್ಕೆ ಮಾತ್ರ ಸೂಕ್ತ, ಬೇಸಿಗೆಯಲ್ಲಿ ಇವು ಇಳುವರಿ ಬರುವುದಿಲ್ಲ. ಇನ್ನು ಮುಖ್ಯವಾಗಿ ನಾವು ಬೇಸಾಯ ಮಾಡ್ಕೋಬೇಕು ಅಂತ ಅಂದರೆ ವಿಶೇಷವಾಗಿ 1 ಎಕರೆ ಜಮೀನಿನಲ್ಲಿ ನಾವು ಕ್ಯಾರೆಟ್ ಬೇಸಾಯ ಮಾಡ್ಕೋಬೇಕು ಅಂದರೆ ಬಿತ್ತನೆ ಬೀಜ, ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಇದಕ್ಕೆ ನಾವು 1 ಎಕರೆಗೆ ಈ ಕ್ಯಾರೆಟ್ ಬಿತ್ತನೆ ಮಾಡಬೇಕು ಅಂತಂದಾಗ 2 ಕಿಲೋಗ್ರಾಂ ಬಿತ್ತನೆ ಬೀಜ, ಅದರ ಜೊತೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ. ಇನ್ನು ರಾಸಾಯನಿಕ ಗೊಬ್ಬರಗಳು ಅಂತಂದಾಗ ಈ ಸಾರಜನಕ 30 ಕಿಲೋಗ್ರಾಂ, ರಂಜಕ 25 ಕಿಲೋಗ್ರಾಂ, ಹಾಗೆ 25 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವಂತ ನಾವು ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಸರಿ, ನಮ್ಮ ರೈತ ಬಾಂಧವರು ಇನ್ನೊಂದು ಗಮನಿಸಬೇಕು. ಸರಿ, ಶಿಫಾರಸಿಗಿಂತ ಅಧಿಕವಾದಂಥ ಸಾರಜನಕವನ್ನು ನಾವು ಕೊಡಲಿಕ್ಕೆ ಹೋಗಬಾರ್ದು. ಹೆಚ್ಚಿನ ಒಂದು ಸಾರಜನಕ ಕೊಟ್ಟಾಗ ಬೆಳಗ್ಗೆ ಅಲ್ಲಿ ಏನಂದಾಗಿನ ಈ ಬೇರುಗಳು ಕವಲು ಹೊಡೆಯೋದ್ರ ಜೊತೆಗೆ ಈ ಬೇರುಗಳ ಮೇಲೆ ರೋಮಗಳು ಕೂಡ ಬರ್ತವೆ. ಹಾಗಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತೀವೋ ಅಷ್ಟು ಪ್ರಮಾಣ ಮಾತ್ರ ಈ ಸಾರಜನಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಕ್ಯಾರೆಟನ್ನು ನಾವು ಬೆಳ್ಕೋಬೇಕು ಅಂದರೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಬಿತ್ತನೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಸಾಲುಗಳ ಅಂತರ ಇದೆಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ? ಇದು ನಾನು ಮೊದಲೇ ಹೇಳಿದಾಗೆ ಕ್ಯಾರೆಟು ನೇರವಾಗಿ ಬಿತ್ತನೆ ಮಾಡುವಂಥ ಒಂದು ಬೆಳೆ. ಸರಿ, ಹಾಗಾಗಿ ನಾವೇನಂದಾಗಿನ ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡ್ಕೋಬೇಕು. ಅದರಲ್ಲಿ ಬೀಜಗಳ ಗಾತ್ರ ಕೂಡ ತುಂಬ ಸಣ್ಣದು. ಸರಿ, ಈಗ ಕ್ಯಾರೆಟ್ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಂದಾಗಿನ ಭೂಮಿಯನ್ನು ಚೆನ್ನಾಗಿ 2-3 ಸಲ ಉಳುಮೆ ಮಾಡಿ ಸರಿ ಮಣ್ಣು ಹದ ಆಗುವಂಗೆ ನೋಡ್ಕೋಬೇಕು. ಇದನ್ನು ಕಾಲುವೆಗಳ ಮುಖಾಂತರ ನಾವು ನೀರು ಹಾಯಿಸುವುದಾದಲ್ಲಿ 6 ಅಡಿ ಉದ್ದ ಮತ್ತು 4 ಅಡಿ ಅಗಲದ ಮಡಿಗಳನ್ನು ತಯಾರಿಸ್ಕೋಬೇಕು. ಸರಿ, ಅದೇ ಈ ತುಂತುರ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಾದಲ್ಲಿ ನಾವೇನೆಂದರೆ ಮಡಿಗಳನ್ನು ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಸರಿ, ಭೂಮಿ ಸಿದ್ಧತೆ ಆದಮೇಲೆ ನಾವು ಶಿಫಾರಸು ಮಾಡಲಾದ ಈ ಒಂದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಆಗಲೇ ಹೇಳಿದೆ 10 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು ಅರ್ಧ ಭಾಗ ಅಂದರೆ 15 ಕಿಲೋಗ್ರಾಂ ಸಾರಜನಕ ಹಾಗೂ ಪೂರ್ತಿ ಪ್ರಮಾಣದ ಅಂದರೆ 25 ಕಿಲೋಗ್ರಾಂ ರಂಜಕ ಮತ್ತು 25 ಕಿಲೋಗ್ರಾಂ ಪೊಟ್ಯಾಷ್ ಒದಗಿಸುವಂಥ ಒಂದು ರಸಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಸರಿ, ಸೇರಿಸಿದ ನಂತರ ನಾವು ಬೀಜಗಳನ್ನು ಸಾಲಿನಲ್ಲಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅದರಲ್ಲಿ ಸಾಲಿಂದ ಸಾಲಿಗೆ 3/4 ಅಡಿ ಮತ್ತು ಸಾಲಿನೊಳಗೆ 10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಕನಿಷ್ಠ ಅಂದರೆ 2-3 ಬೀಜಗಳನ್ನು ನಾವು ಬಿತ್ತಬೇಕು. ಇದಲ್ದಿರ ಸರಿ, ಅನೇಕ ಜನ ರೈತರು ಏನು ಮಾಡ್ತಾರೆ, ಬೀಜಗಳನ್ನು ಕೈಯಿಂದ ಚೆಲ್ಲುವುದು ಕೂಡ ನಾವು ನೋಡ್ತಾ ಇರ್ತೀವಿ. ಸರಿ, ಚೆಲ್ಲುವುದರ ಮುಖಾಂತರ ಕೂಡ ಬಿತ್ತನೆ ಮಾಡಬಹುದು. ಆದರೆ ಬೀಜಗಳನ್ನು ಬಿತ್ತುವಾಗ ತುಂಬ ಆಳಕ್ಕೆ ಬಿತ್ತಬಾರ್ದು. ಯಾಕಂದರೆ ಮೊದಲೇ ನಾನು ಹೇಳಿದೆ ಇದು ಸಣ್ಣ ಬೀಜ ಅಂತ ಹೇಳಿ. ಸರಿ, ಬಿತ್ತನೆ ಆದ ನಂತರ ನಾವು ಭೂಮಿಗೆ ನೀರನ್ನು ಕೊಡಬೇಕಾಗುತ್ತೆ. ಇನ್ನು ಈ ಕ್ಯಾರೆಟ್ ಬೆಳೆಯಲ್ಲಿ ನಾವು ಬಿತ್ತನೆ ಮಾಡಿದಂಥ ಬೀಜಗಳು ಎಷ್ಟು ದಿನಕ್ಕೆ ಮೊಳಕೆ ಬರ್ತವೆ, ಮತ್ತು ಮೊಳಕೆ ಬಂದ ಮೇಲೆ ಸಸಿಗಳನ್ನು ತೆಳು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಹೌದು, ಇದನ್ನು ಯಾವಾಗ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಈಗ ಕ್ಯಾರೆಟ್ ಬಿತ್ತನೆ ಮಾಡಿದ ಮೇಲೆ 10-12 ದಿವಸಕ್ಕೆ ಮೊಳಕೆ ಬರುತ್ತೆ. ಬಿತ್ತಿದ ಒಂದು 20-25 ದಿನಗಳ ಒಳಗೆ ಪ್ರತಿ 10 ಸೆಂಟಿಮೀಟರ್ ವಿಸ್ತೀರ್ಣಕ್ಕೆ ಅಂದರೆ ಸುಮಾರು 2.5 ಅಂಗುಳದ ವಿಸ್ತೀರ್ಣಕ್ಕೆ ನಾವು ಒಂದು ಸಸಿಯನ್ನು ಬಿಟ್ಟು ಉಳಿದವನ್ನು ಕಿತ್ತಾಕಬೇಕು. ಸರಿ, ನಾವು ಕಿತ್ತಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಬೇರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಸರಿ, ಅವು ಬೇರುಗಳು ನಮಗೆ ದಪ್ಪ ಆಗೋದಿಲ್ಲ, ಎಲ್ಲಾದರೂ ಪೆನ್ಸಿಲ್ ಗಾತ್ರ ಆಗುತ್ತೆ. ಅಂಥ ಬೇರುಗಳಿಗೆ ನಾವು ತಗೊಂಡೋದ್ರೂ ಕೂಡ ಮಾರ್ಕೆಟಲ್ಲಿ ಅದಕ್ಕೆ ಬೆಲೆ ಸಿಗೋದಿಲ್ಲ. ಹಾಗಾಗಿ ಏನಂತಂದ್ರೆ ಒಂದು ಅಂತರವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಇನ್ನು ಸಾಧಾರಣವಾಗಿ ಕ್ಯಾರೆಟ್ ಬೆಳೆಯನ್ನು ನಾವು ನೀರಾವರಿ ಆಶ್ರಯದಲ್ಲೇ ಬೆಳ್ಕೊಳ್ಳೋದು ಹೆಚ್ಚು. ಹೌದು, ಈ ಬೆಳೆಗೆ ನೀರನ್ನು ಯಾವ್ಯಾವ ಕೊಡಬೇಕಾಗತ್ತೆ, ಮತ್ತು ಕಳೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಯಾವ ಮಾಡಬೇಕಾಗತ್ತೆ ಅಂತ ಹೇಳ್ತೀರ? ಇದು ಕ್ಯಾರೆಟ್ ಬೇರುಗಳು ನಾನು ಆಗಲೇ ಹೇಳಿದಾಗೆ ಮಣ್ಣಿನ ಮೇಲ್ಭಾಗದಲ್ಲಿ ಇರ್ತವೆ. ಹಾಗಾಗಿ ಇದು ಹೆಚ್ಚು ನೀರನ್ನು ಬಯಸುವಂಥ ಒಂದು ಬೆಳೆ. ಈಗ ನಾವು ಕಾಲುವೆಗಳ ಮುಖಾಂತರ ನೀರು ಹಾಯಿಸುವುದಾದಲ್ಲಿ ಮಣ್ಣು ಮತ್ತು ವಾತಾವರಣವನ್ನು ನೋಡಿಕೊಂಡು ನಾವು 3-4 ದಿವಸಕ್ಕೊಮ್ಮೆ ನೀರು ಹಾಯಿಸಬೇಕಾಗುತ್ತೆ. ಸರಿ, ಅದೇ ಈ ಒಂದು ಈ ಮೈಕ್ರೋಜೆಟ್ ಸ್ಪ್ರಿಂಕ್ಲರ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ಅಳವಡಿಸ್ಕೊಳ್ತಾ ಇದ್ದಾರೆ. ಸರಿ, ಈ ತುಂತುರ ನೀರಾವರಿ, ಈ ತುಂತುರ ನೀರಾವರಿಯಲ್ಲಿ ನಾವು ನೀರನ್ನು ಹಾಯಿಸುವಾಗ ಅಲ್ಲಿ ಕೂಡ ನಾವು ಮಣ್ಣು ಮತ್ತು ವಾತಾವರಣವನ್ನು ನೋಡಿಕೊಂಡು ಪ್ರತಿದಿನ 1 ಚದುರ ಮೀಟರ್ ಪ್ರದೇಶಕ್ಕೆ 12 ಲೀಟರ್ ನೀರನ್ನು ನಾವು ಕೊಡಬೇಕಾಗುತ್ತೆ. ಸರಿ, ಹಾಗೆ ಇದು ಕಳೆಗಳ ಸಮಸ್ಯೆಗೆ ಬಂತಂದಾಗ ಸರಿ, ಇದು ಕಡಿಮೆ ಅಂತರದಲ್ಲಿ ನಾವು ಬಿತ್ತುವಂಥ ಒಂದು ಬೆಳೆ ಅಂದರೆ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಕೊಡುವಂಥ ಒಂದು ಅಂತರ ತುಂಬ ಕಡಿಮೆ. ಹಾಗಾಗಿ ನಾನು ಆಗಲೇ ಹೇಳಿದೆ ನಾವು 20-25 ದಿನಗಳಿಗೆ ನಂತರ ನಾವು ಒಳಗೆ ನಾವು ಸಸಿಗಳನ್ನು ತೆಳು ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ನಾವು ಬೆಳೆಯಲ್ಲಿ ಕಾಣಿಸುವಂಥ ಒಂದು ಕಳೆಗಳನ್ನು ನಾವು ಕೈಯಿಂದ ತೆಗಿಬೇಕಾಗುತ್ತೆ. ತೆಗೆದಾಕಿದ್ರೆ ಒಳ್ಳೆಯದು. ಮತ್ತು ಕೆಲವೊಮ್ಮೆ ರೈತರು ಸಮಸ್ಯೆ ಹೇಳ್ತಾ ಇರ್ತಾರೆ ಕಳೆನಾಶಕ ಇಲ್ವಾ ಅಂತ. ನಾವು ಕಳೆಪೂರ್ವಕ ಕಳೆನಾಶಕಗಳನ್ನು ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಕಳೆಗಳನ್ನು ನಿಯಂತ್ರಿಸಬಹುದು. ಸರ್, ಅದು ಯಾವಾಗ ಮಾಡಬೇಕು ಅಂತಂದಾಗ ಬೀಜಗಳನ್ನು ಬಿತ್ತಿದ ದಿವಸ ಅದೇ ದಿವಸನೇ ಅಥವಾ ಮಾರನೇ ದಿವಸ ನಾವು ಏನು ಮಾಡಬೇಕು ಅಂದಾಗ 600 ಮಿಲಿಲೀಟರ್ ಅಲಾಕ್ಲೋರ್ ಅಥವಾ 1 ಲೀಟರ್ ಪೆಂಡಾಮಿಥಿಲಿಯನ್ನು 300 ಲೀಟರ್ ನೀರಿಗೆ ಬೆರೆಸಿ ನಾವು ಭೂಮಿ ಮೇಲೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ನಾವು ಭೂಮಿ ಮೇಲೆ ಅಡ್ಡಾದಿಡ್ಡಿ ಓಡಾಡಬಾರದು, ಮತ್ತು ಆದಷ್ಟು ಕೂಡ ಈ ಭೂಮಿಯಲ್ಲಿ ತೇವಾಂಶ ಇರುವಂಗೆ ನಾವು ಎಚ್ಚರ ವಹಿಸಬೇಕು. ಸರಿ, ತೇವಾಂಶ ಇಲ್ಲದೆ ಅಂತಂದಾಗ ಆ ಒಂದು ಕಳೆನಾಶಕ ಸ್ವಲ್ಪ ಕೆಲಸ ಮಾಡುವುದಿಲ್ಲ. ಜೊತೆಗೆ ಮಣ್ಣು ಕೂಡ ಪುಡಿಯಾಗಿರಬೇಕಾಗುತ್ತೆ. ಹೆಂಟೆಗಳಿದ್ರೆ ಅದು ತಲುಪೋದಿಲ್ಲ. ಹೌದು, ಹೆಂಟೆಗಳಿದ್ರೆ ತಲುಪೋದಿಲ್ಲ, ಮತ್ತೆ ಅದಕ್ಕೆ ತೇವಾಂಶ ಇರಬೇಕು, ಸರಿ ಮಣ್ಣು ಹದವಾಗಿ ಪುಡಿ ಪುಡಿಯಾಗಿ ಇರಬೇಕು, ಮತ್ತೆ ಅದನ್ನ ತುಳಿದಂಗೆ ನಾವು ಸಿಂಪರಣೆ ಮಾಡ್ಕೊಂಡು ಹಿಂಭಾಗಕ್ಕೆ ಬರಬೇಕು. ಯಾವಾಗಲೂ ಕೂಡ ನಾವು ಸಿಂಪರಣೆ ಮಾಡಬೇಕು, ಅದ್ರಗಿನ ಸಿಂಪರಣೆ ಮಾಡ್ಕೊಂಡು ಮುಂಭಾಗಕ್ಕೆ ಹೋಗಬಾರ್ದು, ಹಿಂಭಾಗಕ್ಕೆ ಬರಬೇಕು, ಅಂದ್ರೆ ತುಳಿಬಾರ್ದು, ಸಿಂಪರಣೆ ಮಾಡಿದ ಪ್ರದೇಶ ತುಳಿಬಾರ್ದು. ನಿಜ. ಇನ್ನ ಉಳಿದ ಅರ್ಧ ಭಾಗ ಸಾರಜನಕವನ್ನ ಯಾವಾಗ ನಾವು ಈ ಕ್ಯಾರೆಟ್ ಬೆಳೆಗೆ ಕೊಡಬೇಕಾಗತ್ತೆ? ನಾನು ಬೀಜ ಬಿತ್ತುವಾಗ ಅರ್ಧ ಭಾಗ ಸಾರಜನಕ, ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕು ಅಂತ ಹೇಳಿದೆ. ಇನ್ನು ಉಳಿದ ಅರ್ಧ ಭಾಗವನ್ನು ನಾವು ಬೆಳೆ ಬಿತ್ತಿದ 30-35 ದಿವಸದ ಒಳಗಾಗಿ, ನಾವು ಎಕರೆಗೆ ಅರ್ಧ ಭಾಗ ಅಂತಂದಾಗ 15 ಕಿಲೋಗ್ರಾಂ ಸಾರಜನಕವನ್ನು ಒದಗಿಸುವಂತ, ಅದರಲ್ಲೂ ಕೂಡ ಈ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಂದ್ರೆ ನಾವು NCN ಅಂತೀವಲ್ಲ, ಅದನ್ನ ಕೊಡಬೇಕಾಗುತ್ತೆ. ಅದು ಕೊಡೋದ್ರಿಂದ ಸರಿ ಈ ಒಂದು ಬೇರುಗಳ ಗುಣಮಟ್ಟ ಚೆನ್ನಾಗಿರುತ್ತೆ. ಇನ್ನು ಈ ಕ್ಯಾರೆಟ್ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವು, ಅವುಗಳ ನಿಯಂತ್ರಣವನ್ನು ನಾವು ಹೇಗೆ ಮಾಡ್ಕೋಬೇಕಾಗುತ್ತೆ? ಈ ಕ್ಯಾರೆಟ್ ಬೆಳೆಯನ್ನು ಬಾಧಿಸುವಂಥ ಒಂದು ಪ್ರಮುಖ ಕೀಟಗಳೆಂದರೆ ಜಿಗಿ ಹುಳ, ಏನು ಮತ್ತು ಮೂತಿ ಹುಳ, ಇವು ಮೂರು. ಸರಿ, ಇವುಗಳ ಒಂದು ಹತೋಟಿ ಬಗ್ಗೆ ಹೇಳಬೇಕು ಅಂದಾಗ, ಈ ಜಿಗಿ ಹುಳ ಮತ್ತು ಏನು ಇವೆರಡೂ ಕೂಡ ನಮ್ಮ ರೈತಾಪಿ ಜನಕ್ಕೆ ಗೊತ್ತು, ರಸ ಹೀರುವಂಥ ಕೀಟಗಳು. ಸರಿ, ಇವುಗಳ ಹತೋಟಿಗಾಗಿ ನಾವು ಏನಂದರೆ 4% ಈ ಬೇವಿನ ಕಷಾಯ ಅಥವಾ 5 ಮಿಲಿಲೀಟರ್ ಬೇವಿನ ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸರಿ, ಇದರಿಂದ ಕೂಡ ಹತೋಟಿಗೆ ಬರಲಿಲ್ಲ ಈ ಒಂದು ಕೀಟಗಳು ಅಂತಂದಾಗ, ನಾವು ಆಗ 1 ಮಿಲಿಲೀಟರ್ ಇಮಿಡಾಕ್ಲೋಫ್ರಿಡ್ ಅಥವಾ 1.7 ಮಿಲಿಲೀಟರ್ ಡೈಮಿಥೇಟನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನೊಂದು ಕೀಟ ಹೇಳಿದೆ, ಅದೇನೆಂದರೆ ಮೂತಿ ಹುಳ. ಅದೇನೆಂದರೆ ಇದು ಆದಷ್ಟು ಭೂಮಿಯಲ್ಲಿ ಬೇರುಗಳನ್ನು ಬಾಧಿಸುತ್ತೆ. ಸರಿ, ಅದಕ್ಕೆ ನಾವೇನಂದಾಗ ಬೆಳೆ ಬಿತ್ತನೆಗೆ ಮುಂಚಿತವಾಗಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಎಕರೆಗೆ 100 ಕಿಲೋಗ್ರಾಂ ಬೇವಿನ ಹಿಂಡಿ ಅಥವಾ 8 ಕಿಲೋಗ್ರಾಂ ಕಾರ್ಬೋಫ್ಯೂರನ್ ಹರಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಸರಿ, ಇದರ ನಂತರವೂ ಕೂಡ ಕೆಲವೊಮ್ಮೆ ಹಪ್ಪಿ ತಪ್ಪಿ ನಾವು ಮರೆತಿರ್ತೀವಿ, ಸರಿ ಹಾಕಿರುವುದಿಲ್ಲ ಭೂಮಿ ಸಿದ್ಧತೆ ಮಾಡುವಾಗ, ನಂತರ ಏನಾದರೂ ಈ ಕೀಟ ಕಾಣಿಸ್ಕೊಳ್ತು ಅಂತಂದಾಗ, ಸರಿ ಈ ಕೀಟದ ಬಾಧೆ ಕಂಡು ಬಂದಾಗ ನಾವು 2 ಮಿಲಿಲೀಟರ್ ಕ್ಲೋರೋಫೈರೋಫಾಸ್ ಅಥವಾ 2 ಗ್ರಾಂ ಅಸಿಫೇಟನ್ನು ಅಂದರೆ ಕ್ಲೋರೋಫೈರೋಫಾಸ್ 50 EC ಅಥವಾ 2 ಗ್ರಾಂ ಅಸಿಫೇಟನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಅಂದರೆ ಈ ಬೇವಿನ ಹಿಂಡಿಯನ್ನು ಸೇರಿಸೋದ್ರಿಂದ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಿದಂಗಾಗುತ್ತೆ, ಮತ್ತೆ ಕೀಟಗಳ ಒಂದು ನಿರ್ವಹಣೆಗೆ ಅನುಕೂಲ ಆಗುತ್ತೆ. ಖಂಡಿತ, ಎರಡು ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಕ್ಯಾರೆಟ್ಗೆ ತೊಂದರೆ ಕೊಡುವಂಥ ರೋಗಗಳು ಯಾವ್ಯಾವು, ಇವುಗಳ ಹತೋಟಿಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಈ ಕ್ಯಾರೆಟನ್ನು ಬಾಧಿಸುವಂಥ ಕೆಲವೊಂದು ಪ್ರಮುಖ ರೋಗಗಳೆಂದರೆ ಈ ಎಲೆ ಚುಕ್ಕೆ ರೋಗ, ಎಲೆ ಸುಡು ರೋಗ, ಬೂದಿ ರೋಗ ಮತ್ತು ಗಂಟು ಬೇರು ಜಂತು ರೋಗ. ಸರಿ, ಗಂಟು ಬೇರು ಜಂತು ರೋಗ ಮೊದಲಿರಲಿಲ್ಲ, ಆದರೆ ಇವತ್ತು ಅನೇಕ ರೈತರು ಈ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅಂದರೆ ಸತತವಾಗಿ ಒಂದೇ ತರಕಾರಿ ಬೆಳೆಯನ್ನು ಬೆಳೆಯೋದ್ರಿಂದ ಈ ಸಮಸ್ಯೆಗಳು ಬರ್ತಾ ಇವೆ. ಸರಿ, ಇನ್ನು ಈ ರೋಗಗಳ ಹತೋಟಿ ಬಗ್ಗೆ ಹೇಳಬೇಕಾದ್ರೆ, ಈ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡಾಗ ನಾವು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ಹತೋಟಿ ಮಾಡಬಹುದು. ಈ ಎಲೆ ಸುಡು ರೋಗಕ್ಕೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ಕ್ಲೋರೋಥಾಲನಿನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಬೂದು ರೋಗ ಕಂಡು ಬಂದಾಗ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಥವಾ 1 ಗ್ರಾಂ ಕಾರ್ಬನ್ ಡೈಜಿಯಮ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಈ ಗಂಟು ಬೇರು ಜಂತು ರೋಗಕ್ಕೆ ನಾನು ಆಗಲೇ ಹೇಳಿದಾಗೆ ಮುಂಜಾಗ್ರತಾ ಕ್ರಮವಾಗಿ ಎಕರೆಗೆ 100 ಕಿಲೋಗ್ರಾಂ ಬೇವಿನ ಹಿಂಡಿ ಅಥವಾ 8 ಕಿಲೋಗ್ರಾಂ ಕಾರ್ಬೋಫೈರನ್ ಹರಳನ್ನು ಭೂಮಿಗೆ ಸೇರಿಸುವುದರಿಂದ ನಾವು ಈ ಗಂಟು ಬೇರು ಜಂತು ರೋಗ ಮತ್ತೆ ಈ ಮೂತಿ ಹುಳು ಎರಡನ್ನೂ ಕೂಡ ನಾವು ನಿಯಂತ್ರಣ ಮಾಡಬಹುದು, ಜೊತೆಗೆ ಪೋಷಕಾಂಶಗಳನ್ನು ಕೂಡ ಪೂರೈಕೆ ಮಾಡಿದಂಗಾಗುತ್ತೆ. ಖಂಡಿತ. ಇನ್ನು ಈ ಕ್ಯಾರೆಟ್ ಬೆಳೆಗೆ ಮುಖ್ಯವಾಗಿ ಕೀಟ ರೋಗಗಳೇ ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಈ ಸಸ್ಯ ಶಾರೀರಿಕ ನ್ಯೂನತೆಗಳು ಕೂಡ ಕಾಣಿಸ್ಕೊಳ್ತೇವೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಹೌದು. ಇವುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಕ್ಯಾರೆಟ್ಗೆ ಬಾಧಿಸುವಂಥ ಒಂದು ಶಾರೀರಿಕ ನ್ಯೂನತೆಗಳು ಅಂತಂದರೆ ನಮ್ಮ ರೈತಾಪಿ ಜನ ನೋಡಿದ್ದಾರೆ, ಈ ಬೇರು ಸೀಳುವಿಕೆ ಮತ್ತು ಕೌಲು ಬೇರುಗಳು. ಈ ಬೇರು ಸೀಳುವಿಕೆ ಇದು ಏನು ಬರುತ್ತೆ ಅಂತಂದಾಗ, ಕೆಲವೊಂದು ತಳಿಗಳಲ್ಲಿ ಇದು ತಳಿಗುಣ ಅಂದರೆ ಅನ್ವಂಶಿಕವಾಗಿ ಕೂಡ ಬರುತ್ತೆ. ಈ ಬೆಳೆಗೆ ಶಿಫಾರಸಿಗಿಂತ ಹೆಚ್ಚು ಸಾರಜನಕ ಕೊಟ್ಟಾಗ ಕೂಡ ಬೇರುಗಳು ಸೀಳುವಂಥದ್ದು ನಾವು ನೋಡ್ತೀರಿ. ಇದರ ಜೊತೆಗೆ ಈ ನೀರು ಕೊಡುವುದರಲ್ಲಿ ವ್ಯತ್ಯಾಸ ಆದಾಗ, ಮತ್ತೆ ಇನ್ನೊಂದು ಲಘು ಪೋಷಕಾಂಶ ಆದಂಥ ಈ ಬೋರಾನ್ ಕೊರತೆಯಿಂದ ಕೂಡ ಈ ಒಂದು ನ್ಯೂನತೆಯನ್ನು ನಾವು ಕಾಣ್ತೀವಿ. ಇನ್ನು ಈ ಕೌಲು ಬೇರುಗಳು ಅಂತಂದಾಗ, ನಾನು ಈ ಮುಂಚೆ ಹೇಳಿದೆ, ಸರಿ ಭೂಮಿ ಸಿದ್ಧತೆ ಸರಿಯಾಗಿ ಇಲ್ಲದೆ ಇದ್ದಾಗ ಅಥವಾ ಮಣ್ಣು ಗಡಿಸಾಗಿದ್ದಾಗ, ಮತ್ತು ಕೆಲವೊಮ್ಮೆ ಏನಂದರೆ ಗೊಬ್ಬರವನ್ನು ಕೊಡಬೇಕಾದ್ರೆ ಅದರಲ್ಲೂ ಕೊಟ್ಟಿಗೆ ಗೊಬ್ಬರ, ಆ ಕೊಳೆಯದೇ ಇರುವಂಥ ಒಂದು ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದಾಗ ಕೂಡ ಕೆಲವೊಮ್ಮೆ ನಾವು ಏನಂದರೆ ಕೌಲು ಬೇರುಗಳನ್ನು ನೋಡ್ತೀವಿ. ಮತ್ತು ಆಗಲೇ ಹೀಗೆ ಬೇರು ಸೀಳುವಿಕೆ ಹೇಳ್ತಾ ಇದೆ. ಅದು ಕೂಡ ಕೆಲವು ತಳಿಗಳಿಗೆ ಏನೋ ಅನ್ವಂಶವಾಗಿ ಬರುತ್ತೆ ಅಂತ ಹೇಳಿ. ಸರಿ, ಆ ಒಂದು ತಳಿಗಳಿಗೆ ಕೂಡ ಏನಂದಾಗ ನಾವು ಬಳಕೆ ಮಾಡಿದಾಗ ಈ ಕವಲು ಬೇರುಗಳನ್ನು ನಾವು ನೋಡ್ತೀರಿ. ಇನ್ನು ಮುಖ್ಯವಾಗಿ ಈ ಕ್ಯಾರೆಟ್ ಬೆಳೆ ಎಷ್ಟು ದಿವಸಕ್ಕೆ ಕೊಯ್ಲಿ ಬರುತ್ತೆ, ಮತ್ತು ಈ ಬೇರುಗಳನ್ನು ನಾವು ಯಾವಾಗ ಕೊಯ್ಲು ಮಾಡಬೇಕಾಗತ್ತೆ, ಎಷ್ಟೆಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತೇಳಿ. ಇನ್ನು ಈ ಕ್ಯಾರೆಟ್ ಬಿತ್ತಿದ 110 ರಿಂದ 120 ದಿನಗಳು ಅಂದರೆ 3.5 ತಿಂಗಳಿಂದ 4 ತಿಂಗಳಿಗೆ ಕೊಯ್ಲಿಗೆ ಬರುತ್ತೆ. ಈಗ ಬೇರುಗಳು ಈ ಮಣ್ಣಿನ ಮೇಲ್ಭಾಗದ ಪದರದಲ್ಲಿ ಸುಮಾರು 2.5 ರಿಂದ 4 ಸೆಂಟಿಮೀಟರ್ ವ್ಯಾಸ ಹೊಂದಿದಾಗ ಅಂದರೆ ದಪ್ಪ ಆದಾಗ ಈ ಬೇರುಗಳನ್ನು ನಾವು ಕಿತ್ತು ಗಿಡದಿಂದ ಬೇರ್ಪಡಿಸಬೇಕು, ಮತ್ತು ಈ ಬೇರುಗಳನ್ನು ನಾವು ನೀರಿನಲ್ಲಿ ತೊಳೆದು ಮಾರ್ಕೆಟ್ಗೆ ಕಳಿಸಬೇಕಾಗುತ್ತೆ. ಈಗ ಬೆಳೆ ಕೊಯ್ಲು ನಾವೇನು ತುಂಬ ತಡ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರುಗಳು ಬೆಂಡ್ ಆಗ್ತವೆ, ಮತ್ತು ಅದು ಗುಣಮಟ್ಟ ಕೂಡ ಕಳ್ಕೊಳ್ಳುತ್ತೆ, ಮತ್ತು ಇಳುವರಿ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಇಳುವರಿಗೆ ಬಂದರೆ ಇದು ಇಳುವರಿ ನಾವು ಬೆಳೆಯುವಂಥ ಒಂದು ಕಾಲ ಮತ್ತು ತಳಿ ಮತ್ತು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಸರಾಸರಿ ಎಕರೆಗೆ ನಾವು 12-15 ಟನ್ ಬೇರುಗಳ ಇಳುವರಿಯನ್ನು ನಾವು ಪಡೆಯಬಹುದು. ಇದು ಮುಖ್ಯವಾಗಿ ಈ ಕ್ಯಾರೆಟ್ ಬೆಳೆ ಬಗ್ಗೆ ಆಯಿತು. ಇನ್ನು ನಾವು ಈ ಮೂಲಂಗಿ ಬೇಸಾಯ ಕ್ರಮಕ್ಕೆ ಬಂದರೆ, ತಾವು ಮೊದಲೇ ಹೇಳಿದಂಗೆ ಈ ಕ್ಯಾರೆಟ್ಟು ಮತ್ತು ಮೂಲಂಗಿ ಬೇಸಾಯ ಕ್ರಮದಲ್ಲಿ ಸಾಕಷ್ಟು ಸಾಮ್ಯತೆ ಇದೆ ಅಂತ ತಾವು ಹೇಳಿದ್ರಿ. ಈ ಮೂಲಂಗಿ ಬೆಳೆಯ ಒಂದು ಪ್ರಾಮುಖ್ಯತೆ ಮತ್ತು ಇದರ ಗುಣಗಳ ಬಗ್ಗೆ ಒಂದು ಮೊದಲಿಗೆ ಪರಿಚಯ ಮಾಡಿಕೊಡ್ತೀರಾ? ಇದು ಈ ಮೂಲಂಗಿ ವಿಶೇಷತೆ ಅಂದರೆ ಇದು ಅಲ್ಪಾವಧಿ ಬೆಳೆ. ನಾವೇನಂದ್ರೆ ಬಿತ್ತನೆ ಮಾಡಿದ 40-50 ದಿನಗಳಿಗೆ ಈ ಮೂಲಂಗಿ ಕಟಾವು ಬಂದ್ಬಿಡುತ್ತೆ. ಹಾಗಾಗಿ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಇದನ್ನು ಕೈತೋಟದಲ್ಲಿ, ಮತ್ತು ದೀರ್ಘಾವಧಿ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ, ಹಾಗೆ ಈ ಮಿಶ್ರ ಬೆಳೆಯಾಗಿ ಕೂಡ ನಾವು ಮೂಲಂಗಿಯನ್ನು ಬೆಳೀತಾ ಇದ್ದೀವಿ. ಇದರ ಬೇರು ಮತ್ತು ಎಲೆಗಳಲ್ಲಿ ಈ ಹನ್ನಾಂಗ ಸಿ, ಎ ಮತ್ತು ಖನಿಜಾಂಶಗಳನ್ನು ಹೇರಳವಾಗಿ ಹೊಂದಿವೆ. ಇದನ್ನು ಕೂಡ ನಾವು ಹಸಿ ಮತ್ತು ಬೇಯಿಸಿದ ತರಕಾರಿಯಾಗಿ ಉಪಯೋಗಿಸ್ತೀವಿ. ಮತ್ತು ಈ ಮೂಲಂಗಿ ಸೇವನೆಯಿಂದ ಈ ಜೀರ್ಣಶಕ್ತಿ ಹೆಚ್ಚಾಗೋದಲ್ಲದೆ ಈ ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ, ಮತ್ತು ಮಲಬದ್ಧತೆ ನಿವಾರಣೆ ಆಗುತ್ತೆ, ಈ ಮೂತ್ರಕೋಶದಲ್ಲಿ ಕಲ್ಲು ಆಗೋದನ್ನು ಕೂಡ ನಾವು ತಡಿಬೋದು. ಮತ್ತು ಅದೇ ರೀತಿ ಈ ಜಾಂಡಿಸ್ ಅಥವಾ ಈಗೇನು ಕಾಮಾಲೆ ರೋಗ ಅಂತೀವಲ್ಲ, ಈ ಕಾಮಾಲೆ ರೋಗಗಳು ಕೂಡ ಇದು ಉತ್ತಮ ಒಂದು ತರಕಾರಿ. ಇನ್ನು ಈ ಮೂಲಂಗಿ ಬೆಳೆನಲ್ಲಿರುವಂಥ ಮುಖ್ಯವಾದ ತಳಿಗಳು ಯಾವ್ಯಾವು ಅಂತ ಪರಿಚಯ ಮಾಡಿಕೊಡ್ತೀವಿ. ಇನ್ನು ಈ ಮೂಲಂಗಿ ಬೆಳೆಯಲ್ಲಿ ಕೆಲವೊಂದು ಪ್ರಮುಖ ತಳಿಗಳು ಅಂತಂದಾಗ ಹರ್ಕ ನಿಶಾಂತ್ ಅಂದು, ಹಾಗೆ ಪೂಸಾ ಚೇತಕಿ, ಪೂಸಾ ರಶ್ಮಿ, ಪೂಸಾ ದೇಸಿ, ಈ ಸನ್ 400 ಅಂತ, ಮತ್ತೆ ವೈಟ್ ಐಸಿಕಲ್, ಹಾಗೆ ಈ ಜಾಪನೀಸ್ ವೈಟ್ ಅಂತ, ಇವು ಪ್ರಮುಖವಾದಂತಹ ಒಂದು ತಳಿಗಳು. ಈ ಮೂಲಂಗಿ ಬೆಳೆಯನ್ನು ನಾವು ಬೆಳ್ಕೋಬೇಕು ಅಂದ್ರೆ ಈ ಬಿತ್ತನೆ ಬೀಜ ಮತ್ತೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಮೂಲಂಗಿ ಬೆಳೆಯುವುದಕ್ಕೆ ನಾವು 1 ಎಕರೆಗೆ 5 ಕಿಲೋಗ್ರಾಂ ಬಿತ್ತನೆ ಬೀಜ, 8-10 ಕೊಟ್ಟಿಗೆ ಗೊಬ್ಬರ, ಮತ್ತು ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ 25 ಕಿಲೋಗ್ರಾಂ, ರಂಜಕ 15 ಕಿಲೋಗ್ರಾಂ, ಮತ್ತು 15 ಕಿಲೋಗ್ರಾಂ ಪೊಟಾಶ್ ಒದಗಿಸುವಂತಹ ಒಂದು ರಸಗೊಬ್ಬರಗಳನ್ನು ನಾವು ಕೊಡಬೇಕಾಗುತ್ತೆ. ಜೊತೆಗೆ ನಾವು ಬಿತ್ತನೆಯನ್ನು ಕೂಡ ಸರಿಯಾದ ಕ್ರಮವನ್ನು ಅನುಸರಿಸಿ ಮಾಡ್ಕೋಬೇಕಾಗತ್ತೆ. ಈ ಮೂಲಂಗಿನಲ್ಲಿ ನಾವು ಬಿತ್ತನೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತು ಬೇರೆ ಬೇಸಾಯ ಕ್ರಮಗಳನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನಾನು ಆಗಲೇ ತಿಳಿಸಿದಾಗೆ ಈ ಕ್ಯಾರೆಟಲ್ಲಿ ನಾವು ಏನು ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡ್ಕೊಳ್ತೀವಿ, ಅದೇ ಬೇಸಾಯ ಕ್ರಮಗಳನ್ನು ನಾವು ಮೂಲಂಗಿ ಕೂಡಕ್ಕೂ ನಾವು ಬಳಸಿಕೊಳ್ತೀವಿ, ಅಳವಡಿಕೆ ಮಾಡ್ಕೊಳ್ತೀವಿ. ಸರಿ, ಇಲ್ಲಿ ಬಿತ್ತಿದ ಬೀಜಗಳು ಏನಂದಾಗ ನಿಮಗೆ 4-5 ದಿವಸಕ್ಕೆ ಮೊಳಕೆ ಬರ್ತವೆ, ಮತ್ತು ಮೊಳಕೆ ಬಂದ ಒಂದು ವಾರಕ್ಕೆ ನಾವು ಅಂತರ ಕಾಪಾಡುವುದಕ್ಕೋಸ್ಕರ ಕ್ಯಾರೆಟಲ್ಲಿ ತೆಳುವು ಮಾಡಿದಂಗೆ ಇಲ್ಲಿ ಕೂಡ ನಾವು ಸಸಿಗಳನ್ನು ತೆಳುವು ಮಾಡಬೇಕು. ಆ ರೀತಿಯಾಗಿ ನಾವು ಸಸಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಸಸಿಗಳ ಸಂಖ್ಯೆಯನ್ನು ಮಾತ್ರ ಕಾಪಾಡ್ಕೋಬೇಕು. ಇನ್ನು ಈ ಮೂಲಂಗಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ರೋಗಗಳು ಯಾವ್ಯಾವು ಅಂತೀರಿ? ಮೂಲಂಗಿಯನ್ನು ಬಾಧಿಸುವಂಥ ಒಂದು ಪ್ರಮುಖ ಕೀಟಗಳೆಂದರೆ ಈ ಸಸ್ಯಹೆನು, ಗರ್ಗಸನೊಣ, ಕೊಂಡಲಿ ಹುಳ ಮತ್ತು ವಜ್ರಬೆನ್ನಿನ ಪದಂಗ. ಸರಿ, ಇನ್ನು ರೋಗಗಳಲ್ಲಿ ಮುಖ್ಯವಾದ ಅಂತಂದಾಗ ಎಲೆ ಚುಕ್ಕೆ ರೋಗ ಮತ್ತು ಬಿಳಿ ತುಕ್ಕು ರೋಗ. ಇನ್ನು ಇವು ಮುಖ್ಯವಾದಂಥ ಒಂದು ಕೀಟ ಮತ್ತು ರೋಗಗಳು. ಇನ್ನು ಇವುಗಳ ಹತೋಟಿ ಬಗ್ಗೆ ಹೇಳಬೇಕು ಅಂತಂದಾಗ, ಸರಿ, ಈ ಕೀಟಗಳ ಹತೋಟಿಗಾಗಿ ನಾವೇನು ಮಾಡಬೇಕು, 4% ಬೇವಿನ ಬೀಜದ ಕಷಾಯ ಅಥವಾ 1/4 ಮಿಲಿಲೀಟರ್ ಈ ಅಬಾಮೆಕ್ಟಿನ್ ಅಥವಾ 1 ಮಿಲಿಲೀಟರ್ ಈ ಸ್ಪೈನೋಸಾಡನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಇನ್ನು ಈ ರೋಗಗಳ ಹತೋಟಿಗೆ ಬಂದಾಗ ಈ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಮಿಲಿಲೀಟರ್ ಕ್ಲೋರೋಥೆಲನಿನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಮೂಲಂಗಿ ಬೆಳೆಯನ್ನು ನಾವು ಬಿತ್ತನೆ ಮಾಡಿದ ಎಷ್ಟು ದಿವಸಕ್ಕೆ ಕೊಯ್ಲಿ ಬರುತ್ತೆ, ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ? ನಾನು ಈ ಮೊದಲೇ ಹೇಳಿದಾಗೆ ಈ ಮೂಲಂಗಿ ಇದೊಂದು ಅಲ್ಪಾವಧಿ ಬೆಳೆ. ಬಿತ್ತಿದ 40-50 ದಿವಸಕ್ಕೆ ಬೆಳೆ ಕೊಯ್ಲಿಗೆ ಕಟಾವು ಬರುತ್ತೆ. ಈ ಬೇರುಗಳು ಮಧ್ಯಮ ಗಾತ್ರ ಹೊಂದಿದಾಗ ನಾವು ಭೂಮಿಯಿಂದ ಕಿತ್ತು ಬೇರುಗಳನ್ನು ಗಿಡದಿಂದ ಬೇರ್ಪಡಿಸಿ ಕ್ಯಾರೆಟ್ ನಾವು ನೀರಲ್ಲಿ ತೊಳೆದಂಗೆ ಇದನ್ನು ಕೂಡ ನೀರಿನಲ್ಲಿ ತೊಳೆದು ಮಾರಾಟ ಮಾಡಬೇಕಾಗುತ್ತೆ. ಇದು ಕೂಡ ಈ ಕೊಯ್ಲು ತಡವಾದಾಗ ಈ ಬೇರುಗಳ ಗಾತ್ರ ಹೆಚ್ಚಾಗುತ್ತೆ, ದಪ್ಪ ಆಗಿಬಿಡ್ತವೆ. ಅಂತ ಬೇರುಗಳಿಗೂ ಕೂಡ ನಿಮಗೆ ಮಾರ್ಕೆಟಲ್ಲಿ ಬೇಡಿಕೆ ಇರುವುದಿಲ್ಲ. ಈ ಬೇರುಗಳು ಬೆಂಡಾಗಿ ಇಳುವರಿ ಮತ್ತು ಅದರ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಇನ್ನು ಇಳುವರಿ ನಾನು ಆಗಲೇ ಹೇಳಿದಾಗೆ ಸರಿ, ಇದು ಏನಂತಂದರೆ ನಾವು ಬೆಳೆಸುವಂಥ ಒಂದು ತಳಿ, ಕಾಲ ಮತ್ತು ನಿರ್ವಹಣೆ ಮೇಲೆ ಅವಲಂಬಿಸಿದ್ದು. ಎಕರೆಗೆ ಸರಾಸರಿ ಅಂದರೆ 8-10 ಟನ್ ಈ ಬೇರುಗಳ ಇಳುವರಿಯನ್ನು ನಾವು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಈ ಕ್ಯಾರೆಟ್ಟು ಮತ್ತು ಮೂಲಂಗಿಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KM ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಅವರನ್ನು ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845623259. ಡಾಕ್ಟರ್ KM ರಾಜಣ್ಣ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845623259. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಕ್ಯಾರೆಟ್ಟು ಮತ್ತು ಮೂಲಂಗಿ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕ್ಯಾರೆಟ್ ಮತ್ತು ಮೂಲಂಗಿ ಬೇಸಾಯ ಕುರಿತಂತೆ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾಕ್ಟರ್ KM ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇನ್ನೀಗ ಕೃಷಿ ಮಾಹಿತಿ. ಸಾಮೆಯನ್ನು ನಾವು ಚೌಳು ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳ್ಕಬಹುದು. ಇದು ಬಹಳ ಮುಖ್ಯವಾದಂಥ ಒಂದು ಕಿರುಧಾನ್ಯ ಬೆಳೆ. ಇದನ್ನು ಪೂರ್ಣ ಬೆಳೆಯಾಗಿ ಬೆಳ್ಕಬಹುದು. ರಾಗಿ ಜೊತೆಯಲ್ಲಿ ಮಿಶ್ರ ಬೆಳೆಯಾಗೂ ಕೂಡ ಇದನ್ನು ಬೆಳ್ಕಬಹುದು. ಸಾಮೆನಲ್ಲಿ ಸುಧಾರಿತ ತಳಿಗಳು ಕೂಡ ಇದ್ದಾವೆ. CO2 ಅಂತ ಒಂದು ತಳಿ ಇದೆ. ಇದು 90-100 ದಿನದಲ್ಲಿ ಕೊಯ್ಲಿ ಬರುತ್ತೆ. ಅಲ್ಪಾವಧಿ ತಳಿ. ತೆಂಡೆಗಳು ಮತ್ತು ತೆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ. ಕಟಾವಿನ ಸಮಯದಲ್ಲಿ ಬೆಳೆ ಹಸಿರಾಗಿರುತ್ತೆ. ಬೀಜ ಕಂದು ಬಣ್ಣವನ್ನು ಹೊಂದಿರುತ್ತೆ. ಮತ್ತೊಂದು ತಳಿ OLM 203 ಅಂತ. ಇದು 100-105 ದಿನದಲ್ಲಿ ಕೊಯ್ಲಿ ಬರುತ್ತೆ. ಇದು ದೀರ್ಘಾವಧಿ ತಳಿ. ದಪ್ಪನಾದ ಕಾಂಡವನ್ನು ಹೊಂದಿರುತ್ತೆ. ನೆಲಕ್ಕೆ ಬೀಳದಲೆ ಧಾನ್ಯ ಸಿಡಿಯೋದಕ್ಕೆ ಇದು ನಿರೋಧಕ ಗುಣವನ್ನು ಹೊಂದಿದೆ. ಕಾಳುಗಳು ದಪ್ಪ ಆಗಿರ್ತವೆ, ಬೂದು ಬಣ್ಣವನ್ನು ಹೊಂದಿರ್ತವೆ, ಹೊಳಪಿನಿಂದ ಕೂಡಿರ್ತವೆ. ಮುಖ್ಯವಾಗಿ ಈ OLM 203 ತಳಿಗೆ ಕೀಟ ಮತ್ತು ರೋಗದ ಬಾಧೆ ಕಡಿಮೆ. ಈ ತಳಿಯ ಧಾನ್ಯವನ್ನು ಮೌಲ್ಯವರ್ಧಿತ ಆಹಾರದ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ಮುಖ್ಯವಾಗಿ ಸಾಮೆಯನ್ನು ನಾವು ಮೇನಿಂದ ಜುಲೈ ತಿಂಗಳವರೆಗೂ ಕೂಡ ಬಿತ್ತನೆ ಮಾಡ್ಕೋಬಹುದು. ಈ ಎರಡೂ ತಳಿಗಳು ಅಂದರೆ CO2 ಮತ್ತು OLM 203 ಈ ಎರಡೂ ತಳಿಗಳು 5-6 ಕ್ವಿಂಟಾಲ್ನಷ್ಟು ಧಾನ್ಯವನ್ನು ಎಕರೆಗೆ ಕೊಡ್ತವೆ. 0.5-1 ಟನ್ನಷ್ಟು ಮೇವನ್ನು ನಾವು ಪಡ್ಕೋಬಹುದು. ಇನ್ನು 1 ಎಕರೆಗೆ 3-4 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಅದೇ ರೀತಿ 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ 8 ಕಿಲೋಗ್ರಾಮ್ನಷ್ಟು ಸಾರಜನಕ, 8 ಕಿಲೋಗ್ರಾಮ್ನಷ್ಟು ರಂಜಕವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಬಿತ್ತನೆಗೆ 3-4 ವಾರ ಮುಂಚೆ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಬೀಜವನ್ನು ಸಾಲಿನಿಂದ ಸಾಲಿಗೆ 12 ಅಂಗ್ಲ, ಅದೇ ರೀತಿ ಗುಣಿಯಿಂದ ಗುಣಿಗೆ 3-4 ಅಂಗ್ಲ ಅಂತರದ ಸಾಲುಗಳಲ್ಲಿ 2 ಅಂಗ್ಲಕ್ಕಿಂತ ಜಾಸ್ತಿ ಆಳ ಇಲ್ಲದಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಶಿಫಾರಸು ಮಾಡಿದ ರಸಗೊಬ್ಬರಗಳಾದಂಥ ಸಾರಜನಕ ಮತ್ತು ರಂಜಕವನ್ನು ಬಿತ್ತನೆ ಸಮಯದಲ್ಲಿ ಕೊಡಬಹುದು. ಸಾಮೆಯನ್ನು ಮೊದಲ ಮುಂಗಾರು ಮತ್ತು ಮುಂಗಾರಿನಲ್ಲಿ ನಾವು ಬೆಳ್ಕೋಬಹುದು. ಇನ್ನು ರಾಗಿ ಬಿತ್ತುವಂಥ ಕೂರಿಗೆಯನ್ನು ಬಳಸಿ ಸಾಲಿನಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು. ಕಳೆ ನಿರ್ವಹಣೆಗೆ 2-3 ಸಾರಿ ಅಂತರ ಬೇಸಾಯ ಮಾಡಬೇಕಾಗತ್ತೆ. ಬಿತ್ತನೆಯಾದ 30 ದಿನಗಳ ನಂತರ 1 ಸಾರಿ ಕೈಯಿಂದ ಕಳೆಯನ್ನು ತೆಗಿಬೇಕಾಗತ್ತೆ. ತಡವಾಗಿ ಬಿತ್ತನೆ ಮಾಡಿದಂಥ ಈ ಸಾಮೆ ಬೆಳೆಗೆ ಸುಳಿನೊಣದ ಬಾಧೆ ಕಾಣಿಸ್ಕೊಳ್ಳುತ್ತೆ. ಮುಂಗಾರಿನ ಪ್ರಾರಂಭದಲ್ಲೇ ಬಿತ್ತನೆ ಮಾಡೋದರಿಂದ ಈ ಸುಳಿನೊಣದ ಬಾಧೆಯನ್ನು ಈ ಸಾಮೆ ಬೆಳೆಯಲ್ಲಿ ನಾವು ತಡೆಗಟ್ಕೋಬಹುದು. ಇನ್ನು ಮುಖ್ಯವಾಗಿ ಕೂರಿಗೆ ಸಹಾಯದಿಂದ ಸಾಲಿನಲ್ಲಿ ಬಿತ್ತನೆ ಮಾಡೋದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಬೀಜನ ನಾವು ಶಿಫಾರಸು ಮಾಡಿದ ಅಂತರದಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 12 ಅಂಗ್ಲ, ಸಾಲಿನಲ್ಲಿ 3-4 ಅಂಗ್ಲ ಅಂತರದಲ್ಲಿ ಬಿತ್ತನೆಯನ್ನು ಮಾಡಿದರೆ ಹೆಚ್ಚಿನ ಒಂದು ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೋಬೋದು. ಇದರಿಂದ ಇಳುವರಿ ಕೂಡ ಹೆಚ್ಚಾಗುತ್ತೆ. ಊದಲು ಬಹಳ ಮುಖ್ಯವಾದಂಥ ಒಂದು ಸಿರಿಧಾನ್ಯ ಬೆಳೆ. ಇದು ಅಲ್ಪಾವಧಿ ಬೆಳೆ, ರೋಗ ಮತ್ತು ಕೀಟಗಳಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಇದನ್ನು ಬೆಳ್ಕೋಬೋದು. ಜೊತೆಗೆ ಕಡಿಮೆ ಆಳ ಇರುವಂಥ, ಕಡಿಮೆ ಫಲವತ್ತತೆ ಇರುವಂಥ ಮಣ್ಣಲ್ಲೂ ಕೂಡ ಇದು ಚೆನ್ನಾಗಿ ಬರುತ್ತೆ. ಎಲ್ಲ ಕಿರುಧಾನ್ಯಗಳ ಹಾಗೆಯೇ ಈ ಧಾನ್ಯ ಕೂಡ ಬರ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಕಾಳುಗಳು ಬಹಳ ಪೌಷ್ಟಿಕಾಂಶ ಭರಿತವಾಗಿರ್ತವೆ. ಈ ಊದಲು ಬೆಳೆನಲ್ಲಿ ಇರುವಂಥ ಮುಖ್ಯವಾದ ತಳಿ ಅಂದರೆ DHBM-93-3 ಅಂತ ಅಂದು. ಇದು 90-95 ದಿನದಲ್ಲಿ ಕೊಯ್ಲಿ ಬರುತ್ತೆ. ಎಕರೆಗೆ 9-10 ಕ್ವಿಂಟಲ್ನಷ್ಟು ಧಾನ್ಯವನ್ನು ಪಡಿಬೋದು. 1.5-2 ಟನ್ನಷ್ಟು ಮೇವಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು. ಈ DHBM ತಳಿ ರಸಗೊಬ್ಬರಗಳಿಗೆ ಹೆಚ್ಚಾಗಿ ಸ್ಪಂದಿಸುವಂಥ ಗುಣವನ್ನು ಹೊಂದಿದೆ. ತೆನೆ ಮತ್ತು ಕಾಳುಗಳು ಕಾಡಿಗೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಮುಖ್ಯವಾಗಿ ನಾವು ಮೇನಿಂದ ಜುಲೈವರೆಗೂ ಕೂಡ ಈ ಊದಲನ್ನು ಬೇಸಾಯ ಮಾಡ್ಕೋಬಹುದು. ಎಕರೆಗೆ 3-4 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಎಕರೆಗೆ 8 ಕಿಲೋಗ್ರಾಂನಷ್ಟು ಸಾರಜನಕ, 8 ಕಿಲೋಗ್ರಾಂನಷ್ಟು ರಂಜಕವನ್ನು ನಾವು ಕೊಡಬೇಕಾಗತ್ತೆ. ಬಿತ್ತನೆಗೆ 3-4 ವಾರ ಮುಂಚೆ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಬೀಜವನ್ನು ಸಾಲಿನಿಂದ ಸಾಲಿಗೆ 12 ಅಂಗುಲ, ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 3-4 ಅಂಗುಲ ಅಂತರ ಇರೋ ರೀತಿಯಲ್ಲಿ ನಾವು 2 ಅಂಗುಲಕ್ಕಿಂತ ಜಾಸ್ತಿ ಆಳಕ್ಕೆ ಬೀಳದಂತೆ ಬೀಜವನ್ನು ಬಿತ್ತನೆ ಮಾಡಬೇಕಾಗತ್ತೆ. ಶಿಫಾರಸು ಮಾಡಿದಂಥ ರಸಗೊಬ್ಬರಗಳಾದಂಥ ಸಾರಜನಕ ಮತ್ತು ರಂಜಕವನ್ನು ಬಿತ್ತನೆ ಸಮಯದಲ್ಲಿ ನಾವು ಕೊಡಬೇಕಾಗತ್ತೆ. ಕಳೆ ನಿರ್ವಹಣೆಗೆ ಮುಖ್ಯವಾಗಿ 2-3 ಸಾರಿ ಅಂತರ ಬೇಸಾಯ ಮಾಡಬೇಕಾಗತ್ತೆ. ಬಿತ್ತನೆಯಾದ 30 ದಿನಗಳ ನಂತರ 1 ಸಾರಿ ಕೈಯಿಂದ ಕಳೆಯನ್ನು ತೆಗೆಯೋದು ಬಹಳ ಮುಖ್ಯ. ತಡವಾಗಿ ಬಿತ್ತನೆ ಮಾಡಿದಂಥ ಈ ಊದಲು ಬೆಳೆಗೆ ಸುಳಿನೊಣದ ಬಾಧೆ ಕಾಣಿಸ್ಕೊಳ್ಳುತ್ತೆ. ಮುಂಗಾರನ ಪ್ರಾರಂಭದಲ್ಲೇ ಬಿತ್ತನೆ ಮಾಡೋದರಿಂದ ಈ ಸುಳಿನೊಣದ ಬಾಧೆಯನ್ನು ನಾವು ತಡೆಗಟ್ಕೋಬೋದು. ಮುಖ್ಯವಾಗಿ ಕೂರಿಗೆ ಸಹಾಯದಿಂದ ಸಾಲಿನಲ್ಲಿ ಬಿತ್ತನೆ ಮಾಡೋದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಬಿತ್ತನೆ ಬೀಜವನ್ನು ಶಿಫಾರಸು ಮಾಡಿದ ಅಂತರದಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 12 ಅಂಗುಲ, ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 3-4 ಅಂಗುಲ ಅಂತರದಲ್ಲಿ ಬಿತ್ತನೆ ಮಾಡೋದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಕೃಷಿ ಮಾಹಿತಿ ಕೇಳಿದ್ರಿ ರೈತ ಬಾಂಧವರೇ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಿಂಗಳ ಹುರುಳಿ ಬೇಸಾಯ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಾಲಿನಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.